ಬರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಬಳಸಿ ಅದನ್ನು ಗೊಬ್ಬರವಾಗಿ ಮಾರ್ಪಾಡು ಮಾಡಿ ಅದನ್ನು ನಮ್ಮ ಜಮೀನಿನಲ್ಲಿ ಬಳಸಿ ಮಾಡತಕ್ಕಂಥ ಕೃಷಿಗೆ ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ. ಈಗ ಸಾಕಷ್ಟು ವರ್ಷಗಳಿಂದ ನಮ್ಮ ರೈತ ಬಾಂಧವರು ಈ ರಾಸಾಯನಿಕ ಕೃಷಿಯನ್ನು ಅಳವಡಿಸ್ಕೊಂಡ್ಬಂದಿದ್ದಾರೆ. ಇತ್ತೀಚೆಗೆ ಸಾಕಷ್ಟು ಜನ ಸಾವಯವ ಕೃಷಿ ಅಳವಡಿಸ್ಕೋಬೇಕಂತಂದರೆ ಈ ಸಾವಯವ ಕೃಷಿ ಅಳವಡಿಕೆ ಮಾಡ್ಕೊಳೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಏನು ಅನುಕೂಲ ಅಂತೀರಾ? ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ರಾಸಾಯನಿಕ ಗೊಬ್ಬರಗಳ ಮಾರು ಹೋಗಿ ಇವತ್ತು ನಮ್ಮ ಜಮೀನುಗಳಲ್ಲಿ ಜೀವಗಳೇ ಇಲ್ಲದಾಗೆ ಆಗಿದೆ. ಈಗ ನಮ್ಮ ರೈತರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಭೂಮಿಯೂ ಕೂಡ ಒಂದು ಜೀವವಿರ್ತಕ್ಕಂಥ ಒಂದು ವಸ್ತು, ಅದು ನಮಗೆ ಅನ್ನ ಕೊಡ್ತಕ್ಕಂಥ ಒಂದು ತಾಯಿ ಅನ್ನೋ ಒಂದು ವಿಚಾರವನ್ನೇ ಮರ್ತುಬಿಟ್ಟಿದ್ದಾರೆ. ಈಗ ಎಲ್ಲದಕ್ಕೂ ತಗೊಂಡೋಗಿ ನಮ್ಮ ರೈತರು ಏನು ಮಾಡ್ತಾರೆ, ರಾಸಾಯನಿಕ ರೂಪದಲ್ಲಿ ಇವತ್ತು ಕಳೆನಾಶಕದವರೆಗೂ ಬಂದ್ಬಿಟ್ಟಿದ್ದಾರೆ. ಇವತ್ತು ನಾವೇನಾದರೂ ಪ್ರಶ್ನೆ ಮಾಡಿದರೆ ಇವತ್ತೇನು ಮಾಡೋಣ ಸರ್, ನಮಗೆ ಕಾರ್ಮಿಕರ ಕೊರತೆ ಇದೆ, ಅದಕ್ಕೋಸ್ಕರ ಮನೆಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಜನ ಇಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇವತ್ತು ಟ್ರ್ಯಾಕ್ಟರ್ ಬೇಸಾಯ ಮಾಡ್ತೀವಿ, ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ತಂದಾಕ್ತೀವಿ ಅಂತ ಹೇಳಿ ಇವತ್ತು ಭೂಮಿನೂ ಕೂಡ ಎಲ್ಲ ಬರಡು ಮಾಡಿ ಭೂಮಿಯಲ್ಲಿ ಕೂಡ ಯಾವುದೇ ಒಂದು ಜೀವ ಇಲ್ಲದ ರೀತಿಯಾಗಿ ನಿರ್ಜೀವವಾಗಿ ಇಟ್ಟಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಎದುರಿಗೆ ಕಾಣ್ತಾ ಇದೆ. ಇದೇ ರೀತಿ ನಾವು ಇನ್ನೂ ಹೆಚ್ಚೆಚ್ಚು ವರ್ಷಗಳ ಕಾಲ ನಾವು ರಾಸಾಯನಿಕ ಕೃಷಿಯನ್ನು ಮಾಡ್ತಾ ಹೋದರೆ ನಮ್ಮ ಭೂಮಿಯಾಗಿರ್ಬೋದು ಅಥವಾ ನಮ್ಮ ಆರೋಗ್ಯದ ದುಷ್ಪರಿಣಾಮ ಆಗಿರ್ಬೋದು ಯಾವ ರೀತಿ ತುಂಬಾ ತೊಂದರೆಗೀಡಾಗ್ತಾವ ಅಂತ ಹೇಳ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ನು ನಾವು ಎಚ್ಚೆತ್ಕೊಳ್ದೇ ಇದ್ರೆ, ನಾವು ಸಾವಯವ ಕೃಷಿ ಕಡೆ ಮುಖ ಮಾಡದೇ ಇದ್ರೆ ನಮ್ಮ ಮಕ್ಕಳಿಗೆ ನಾವು ಏನು ಬಿಟ್ಟೋಗ್ತೀವಿ ಅಂತ ತಿರುಗಿ ನೋಡಿದಾಗ ನಮ್ಮ ಮಕ್ಕಳಿಗೆ ನಾವು ಬಿಟ್ಟೋಗ್ತಕ್ಕಂಥ ಕೇವಲ ವಿಷಯವನ್ನು ಮಾತ್ರ. ನಾವು ಇವತ್ತು ಪ್ರತಿ ಒಂದು ಹಳ್ಳಿನಲ್ಲಿ ನೋಡ್ತಾ ಇದ್ದೀವಿ ದನಗಳ ಸಂಖ್ಯೆ ಕಡಿಮೆ. ನಾವು ಮೊದಲೆಲ್ಲ ಏನ್ ಹೇಳ್ತಾ ಇದ್ವಿ, ತಿಪ್ಪೆ ಗೊಬ್ಬರಗಳು ಹೆಚ್ಚಾಗಿರಬೇಕು, ದನ ಕರುಗಳು ಜಾಸ್ತಿ ಇರಬೇಕು. ಆಮೇಲೆ ಒಂದು ಗಾದೆ ಇದೆ ಹಳ್ಳಿ ಕಡೆ, ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ ಹೇಳಿ. ಮನೆ ಮಂದಿ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಭಾಗವಾಗಿ ಕೆಲಸ ಮಾಡಿದ್ರೆ ಕೃಷಿನಲ್ಲಿ ಖರ್ಚು ಕಡಿಮೆ ಆಗುತ್ತೆ, ಉತ್ತಮವಾದಂತಹ ಗೊಬ್ಬರವನ್ನ ತಯಾರು ಮಾಡಬಹುದು, ದನ ಕರುಗಳನ್ನ ನಾವು ಸಾಕಬಹುದು, ಆ ದನ ಕರುಗಳಿಂದ ಬರ್ತಕ್ಕಂಥ ತ್ಯಾಜ್ಯವನ್ನ ಬಳಸಿ ಗೊಬ್ಬರವನ್ನ ನಾವು ಜಮೀನಿಗೆ ಕೊಟ್ಟರೆ ಅಲ್ಲಿ ಉತ್ತಮವಾದಂತ ಫಲವತ್ತತೆ ಜಮೀನಲ್ಲಿರುತ್ತೆ, ಉತ್ತಮವಾದಂತಹ ಆಹಾರಗಳು ನಮಗೆ ಸಿಗುತ್ತೆ, ಆ ಆಹಾರವನ್ನು ನಾವು ಊಟ ಮಾಡಿದರೆ ನೂರು ಕಾಲ ಬಾಳಬಹುದು. ಅದನ್ನು ನಮ್ಮ ಇವತ್ತು ರೈತಾಪಿ ವರ್ಗ ಮರೆತಂತೆ ಕಾಣ್ತಾ ಇದೆ. ಅಂದರೆ ಮೊದಲು ನಮ್ಮ ಪೂರ್ವಜರೆಲ್ಲ, ನಮ್ಮ ತಂದೆ ನಮ್ಮ ತಾತಾರೆಲ್ಲ ಹೆಚ್ಚೆಚ್ಚು ಈ ಜಾನುವಾರುಗಳ ಸಾಕಾಣಿಕೆ ಮಾಡ್ತಾ ಇದ್ರು, ಒಂದು ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾ ಇದ್ದಿದ್ರಿಂದ ಇಲ್ಲಿವರೆಗೂ ನಮ್ಮ ಭೂಮಿ ಇನ್ನೂ ಜೀವಂತವಾಗಿತ್ತು, ಇವಾಗಲೂ ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತೀರಾ? ಈಗ ವ್ಯವಸಾಯ ಅಂದರೆ ಅದಕ್ಕೆ ಒಂದು ಮಾನದಂಡ ಇದೆ. ವ್ಯವಸಾಯ ಅಂತ ಅಂತಂದ್ರೆ ಅವನು ಮಾಗಿ ಉಳುಮೆ ಮಾಡಬೇಕು, ಫಸ್ಟ್ ಕಟಾವು ಆದ ನಂತರ ಅದರ ಹಿಂದೆನೆ ಮಾಗಿ ಉಳುಮೆ ಅಂತ ಮಾಡಬೇಕು. ಮಾಗಿ ಉಳುಮೆ ಅಂದ್ರೆ ಮೊದಲೆಲ್ಲ ನಮ್ಮ ರೈತರು ನಾಲ್ಕೈದು ಜನ ಜೊತೆಯಾಗಿ ಚಂದ್ರ ಬೆಳಕಲ್ಲಿ ಎತ್ತುಗಳನ್ನ ಜೊತೆಯಾಗಿಬಿಟ್ಟು ಇವ್ರದ್ದು ಅವ್ರು ಮಾಡೋದು ಅವ್ರದ್ದು ಇವ್ರು ಮಾಡೋದು ಎಲ್ಲ ಒಬ್ರಿಗೊಬ್ರು ಅನುಸರಿಸಿಕೊಂಡು ಐದು ಜೊತೆ ಎತ್ತುಗಳನ್ನ ಕಬ್ಬಿಣದ ನೇಗಿಲಿನಲ್ಲಿ ಮಾಗಿ ಉಳುಮೆ ಮಾಡರು. ಇವತ್ತು ಆ ಬದುಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮರಗಳಲ್ಲಿ ಪಕ್ಷಿಗಳು ಕೂತಿರೋದು. ಇವರು ಮಾಗೆ ಉಳುಮೆ ಮಾಡಿದ ಮೇಲೆ ಭೂಮಿಯಿಂದ ಬರ್ತಕ್ಕಂಥ ಎಲ್ಲ ಕೆಳಗಡೆ ಇರ್ತಕ್ಕಂಥ ಕ್ರಿಮಿ ಕೀಟಗಳನ್ನೆಲ್ಲ ಈ ಗಿಡಗಳಲ್ಲಿ ಕೂತಿರ್ತಕ್ಕಂಥ ನಮ್ಮ ಏನು ಪಕ್ಷಿಗಳಿದ್ವು ಅವನ್ನೆಲ್ಲ ತಿಂದುಬಿಟ್ಟು ರೈತನಿಗೆ ಒಂದು 30% ಭಾಗ ಎಲ್ಪ್ ಮಾಡ್ತಾ ಇದ್ವು. ನಂತರ ಈ ಮಳೆಗಾಲದಲ್ಲಿ ಬಂದಂತ ಮಳೆ ಬದಿನಲ್ಲಿ ನೀರು ಶೇಖರಣೆಯಾಗಿ ಈ ಮಾಗೆ ಉಳುಮೆ ಮಾಡಿದಕ್ಕಂಥ ನೀರನ್ನೆಲ್ಲ ಕುಡಿದು ಹಿಂಗಿಬಿಟ್ಟು ಈ ಮನುಷ್ಯನಿಗೆ ವಾಡಿಕೆ ಮಳೆ ಬಂದಂತ ಮಳೆ ಒಂದ್ ಸರಿ ಮಳೆ ಬರೆದ್ರೂ ಅವರಿಗೆ ಉತ್ತಮವಾದಂತ ಬೆಳೆ ಕೈಗೆ ಸಿಗ್ತಾ ಇತ್ತು. ಈಗೇನಾಗಿದೆ ವಿಪರ್ಯಾಸ ಅಂದ್ರೆ ನಮ್ಮ ರೈತಾಪಿ ವರ್ಗದ ಜಮೀನುಗಳಲ್ಲಿ ಬದುಗಳೇ ಇಲ್ಲ, ಬದುಗಳ ನಿರ್ಮಾಣ ಮಾಡ್ಕೊಳ್ತಾ ಇಲ್ಲ, ಗಿಡಗಳ ಸಾಕಾಣಿಕೆ ಆಗ್ತಾ ಇಲ್ಲ, ಇಂಥ ವಿಚಾರಗಳನ್ನ ನಮ್ಮ ರೈತರು ಮಾಡ್ತಾ ಇಲ್ಲ. ಜೊತೆಗೆ ಮೊದಲೆಲ್ಲ ನಮ್ಮ ಹಳ್ಳಿ ಕಡೆ ಹೇಳ್ತೀವಿ ಸರ್ಗ ಆಗ್ತೀವಿ ಅಂತ ಹೇಳಿ, ಆ ಸರ್ಗ ಅಂದ್ರೆ ನಮ್ಮ ಹಿರಿಯರು ಯಾಕೆ ಹೇಳ್ತಾ ಇದ್ರು ಅಂದ್ರೆ ಮನೆಯಲ್ಲಿ ಒಂದು ಸಿಹಿ ಊಟ ಮಾಡಿ ಏನ್ ಮಾಡರು ಎಲ್ಲಾ ತರದ ದವಸ ಧಾನ್ಯಗಳನ್ನ ಮಾಡಿ ಬೆರೆಸ್ಬಿಟ್ಟು ಮಜ್ಜಿಗೆ ಹಾಲನ್ನ ಮಿಕ್ಸ್ ಮಾಡಿ ಮೊಸರ ಒಲ್ಲ ತುಂಬಾ ಚೆಲ್ಕೊಂಬರೋರು, ಬದಿನ ಸುತ್ತ ಚೆಲ್ಕೊಂಬಿಡಾರು. ಅವಾಗ ಏನಾಗದು, ಪಕ್ಷಿಗಳು ಆ ಧಾನ್ಯವನ್ನ ತಿನ್ಲಿಕ್ಕೆ ಬಂದ್ಬಿಟ್ಟು ಅದ್ರ ಜೊತೆ ಗಿಡದಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳನ್ನ ಸಹ ತಿಂದೋಗ್ತಾ ಇತ್ತು. ಅಂದ್ರೆ ರೈತನಿಗೆ ಯಾವುದೇ ತೊಂದರೆ ಕೊಡದಂಗೆ, ರೈತನಿಗೆ ಖರ್ಚಾಗದಂಗೆ ವ್ಯವಸಾಯವನ್ನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇತ್ತು ಪರಿಸರ. ಬಟ್ ಇವತ್ತು ನಮ್ಮ ರೈತರು ಇಲಾಖೆಯಿಂದ ಬದು ನಿರ್ಮಾಣ ಇದೆ ಮಾಡ್ಕೊಳ್ಳಿ ಅಂತಂದ್ರೆ ಅದರಲ್ಲಿ ನಮಗೆ ಎಷ್ಟು ಅನುದಾನ ಬರುತ್ತೆ, ಅದು ನಮಗೆ ಖರ್ಚು ಜಾಸ್ತಿ ಬರುತ್ತೆ, ಹಾಗಾಗಿ ನಾವು ಮಾಡಿಕೊಂಡ್ರೆ ಅನುಕೂಲವೋ ಅನಾನುಕೂಲವೋ ಅಂತ ಯೋಚನೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ರೈತಾಪಿ ವರ್ಗ ಇದೆ. ಈಗ ನಾವು ಸಾವಯವ ಕೃಷಿ ಮಾಡಬೇಕಂತ ಆಸಕ್ತಿ ಇದೆ. ಸಾವಯವ ಕೃಷಿಗೆ ಬಂದರೆ ಹೆಚ್ಚು ಇಳುವರಿ ಬರಲ್ಲ, ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ರೇಟ್ ಸಿಗಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿದ್ದಾರೆ ರೈತರು. ಪಕ್ಕದಲ್ಲಿ ರಾಸಾಯನಿಕ ಕೃಷಿ ಮಾಡೋಂಥ ರೈತ ಚೆನ್ನಾಗಿ ಇಳುವರಿ ತಾಣ್ತಾನೆ, ಅವನಿಗೆ ಇಳುವರಿ ಜಾಸ್ತಿ ಬಂದ್ರಿಂದ ಬೆಲೆ ಈಗ ಸಾವಯವ ಕೃಷಿಯಲ್ಲಿ ಮಾಡಿದ್ದಕ್ಕೂ ರಾಸಾಯನಿಕ ಕೃಷಿಯಲ್ಲಿ ಮಾಡಿದ್ದಕ್ಕೂ ಸಮನಾಗಿದ್ರು ಅವನಿಗೆ ಹೆಚ್ಚು ಲಾಭ ಬರುತ್ತೆ. ಹಂಗಾಗ್ಬಿಟ್ಟು ಈಗ ಸಾವಯವ ಕೃಷಿಗೆ ಬರುವಂಥ ಅನಿವಾರ್ಯತೆ ಇದೆ ಅಂತೀರಾ ರೈತರು? ಖಂಡಿತ ಬರಬೇಕು. ಯಾಕೆ ಹೇಳ್ತೀನಿ ಅಂದರೆ, ಈ ದಿನ ಒಬ್ಬ ರೈತ 200 ಚೀಲ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಈರುಳ್ಳಿಯನ್ನು ಬೆಳೆದಿದ್ರೆ, ಇನ್ನೊಬ್ಬ ರೈತ ಸಾವಯವ ಕೃಷಿಯಲ್ಲಿ 200 ಚೀಲ ಈರುಳ್ಳಿಯನ್ನು ಬೆಳೆದಿದ್ರೆ, ರಾಸಾಯನಿಕವನ್ನು ಬಳಸಿ ಬೆಳೆದಂಥ ರೈತ ಪ್ರತಿನಿತ್ಯ 10-10 ಚೀಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅವನು ಬರೀ ರಾಸಾಯನಿಕವನ್ನು ಬಳಸಿ ಬೆಳೆದಿದ್ರಿಂದ ಇಟ್ಕೊಳ್ಳುವಂಥ ಶಕ್ತಿ ಆ ಒಂದು ಪದಾರ್ಥದಲ್ಲಿ ಇರೋದಿಲ್ಲ. ಅದಕ್ಕೆ ಅವನು ಯಥೇಚ್ಛವಾಗಿ ಗೊಬ್ಬರಗಳನ್ನು ಕೊಟ್ಟಿದ್ರಿಂದ ಅದರಲ್ಲಿ ಕೊಳೆ ರೋಗ ಬರತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಕೊಳತು ಹೋಗ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ 1-1 ಗೆಡ್ಡೆಗೆ ಅದು ಹರಡಿ ಇವತ್ತು 200 ಚೀಲ ಬೆಳೆದಂಥ ರೈತ ಮಾರ್ಕೆಟ್ಗೆ 100 ಚೀಲ ಹಾಕ್ಯಾಂಡ್ ಹೋಗಿರ್ತಕ್ಕಂಥ ನಿದರ್ಶನ ಇದೆ. ಅದೇ ಸಾವಯವ ರೈತ 200 ಚೀಲ ಬೆಳೆದಿದ್ರಲ್ಲಿ 1 ಚೀಲನೂ ಕಡಿಮೆ ಆಗದೆ 6 ತಿಂಗಳು ಮನೆಯಲ್ಲೇ ಇಟ್ಕೊಂಡು ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡಿದಂಥ ನಿದರ್ಶನಗಳು ನಮ್ಮಲ್ಲಿ ಇದ್ದಾವೆ. ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆದ್ರೆ ಸುಮಾರು ದಿನ ಅದನ್ನು ನಾವು ಇಟ್ಕೋಬಹುದು, ಇದೇ ಸಾಕ್ಷಿ. ರಾಸಾಯನಿಕದಲ್ಲಿ ಬೆಳೆದ್ರೆ ಅದು ಬೆಳಿಬಹುದು, ಇಟ್ಕೊಳ್ಳೋಕೆ ಆಗೋದಿಲ್ಲ. ಮಾರ್ಕೆಟಲ್ಲಿ ಅವು ಆ ದಿನ ರೇಟ್ ಕಡಿಮೆ ಇದ್ರೂ ಕೂಡ ಈ 200 ಚೀಲ ರಾಸಾಯನಿಕ ಬೆಳೆದಂಥ ರೈತ ಮಾರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಒದಗಿ ಬರುತ್ತೆ. ಏನು 1 ಚೀಲಕ್ಕೆ ಅವನು ಖರ್ಚಾಗಿರ್ತಾನೆ, ಆ ಖರ್ಚು ಕೂಡ ಸಿಗದೆ ಅವನು ಅಲ್ಲಿ ಮಾರ್ಕೆಟಲ್ಲಿ ಕೊಡ್ತಕ್ಕಂಥ ಬಿಲ್ಲನ್ನು ತಗೊಳ್ಳದೆ ವಾಪಸಾಗಿ ಬಂದು ನೊಂದು ಬಹಳ ತೊಂದರೆಗೆ ಈಡಾಗಿರ್ತಕ್ಕಂಥ ಕುಟುಂಬಗಳು ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಜನ ಇದ್ದಾರೆ. ಅದಕ್ಕೋಸ್ಕರನೇ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ರೈತರು ಸಾವಯವ ಕಡೆ ಮುಖ ಮಾಡಬೇಕು, ಖರ್ಚನ್ನು ಕಡಿಮೆ ಮಾಡಬೇಕು. ಮೇನ್ ಸಾವಯವದ ಉದ್ದೇಶ ಖರ್ಚು ಕಡಿಮೆ ಆಗಬೇಕು, ಆದಾಯ ಜಾಸ್ತಿ ಆಗಬೇಕು. ರೈತನ ಆದಾಯ ದ್ವಿಗುಣ ಅಂತ ನಾವು ಮಾತಾಡ್ತೀವಲ್ಲ, ಅದು ಎಲ್ಲಿ ಆಗುತ್ತೆ ಅಂದರೆ ನಮ್ಮ ಸಾವಯವ ಕೃಷಿಯಿಂದ ಮಾತ್ರ ಸಾಧ್ಯ. ಯಾಕೆ ಅಂದರೆ ನಮ್ಮ ಸಾವಯವ ಕೃಷಿಯಲ್ಲಿ ಮನೆ ಸ್ವಂತ ಬೀಜವನ್ನು ಬಳಸ್ತೀವಿ, ಮನೆ ಸ್ವಂತ ಔಷಧಿಗಳನ್ನು ತಯಾರು ಮಾಡ್ತೀವಿ, ಸುತ್ತಮುತ್ತ ಸಿಗ್ತಕ್ಕಂಥ ಏನು ಔಷಧಿ ಇರ್ತಕ್ಕಂಥ ಗಿಡಗಳ ಎಲೆಗಳನ್ನು ಬಳಸಿ ಔಷಧಿಯನ್ನು ಮಾರ್ಪಾಡಾಗಿ ಬಳಸಿ ಜೀವಸಾರ ಘಟಕವನ್ನು ಅದರಲ್ಲಿ ನಾವು ಔಷಧಿ ಮಾಡಿ ಬಳಸಿದರೆ ರೈತನಿಗೆ ಉತ್ತಮವಾದಂಥ ಇಳುವರಿಯೂ ಕೂಡ ಬರುತ್ತೆ, ಮತ್ತು ಬೆಳೆಯೂ ಸಿಗುತ್ತೆ. ಜೊತೆಗೆ ಅವನು 4 ದಿನ ತಡೆ ಹಿಡಿಬಹುದು, ಒಳ್ಳೆ ರೇಟ್ಗೆ ಮಾರಾಟ ಮಾಡಬಹುದು. ಇಲ್ಲ ಅಂದರೆ ಏನಾಗುತ್ತೆ, ಅವನು ಸಾಲ ಮಾಡಿ ಇವತ್ತು ದಿನನಿತ್ಯ ನೋಡ್ತಾ ಇದ್ದೀವಿ ರೈತಾಪಿ ವರ್ಗ ಇವತ್ತು ಇಷ್ಟು ಬೀದಿಗೆ ಚೆಲ್ಲಿದ್ರು, ಇವತ್ತು ಅವರಿಗೆ ಉತ್ತಮವಾದಂಥ ರೇಟ್ ಸಿಗಲಿಲ್ಲ, ಅವರಿಗೆ ಕೊರತೆ ಆಗಿದೆ. ಆಮೇಲೆ ಅವರಿಗೆ ಉತ್ತಮವಾದಂಥ ರೇಟ್ ಸಿಗಬೇಕು ಅಂತಂದರೆ ನಾವು ಸಾವಯವ ಕಡೆ ಮುಖ ಮಾಡಬೇಕು ಅಂತ ನಾನು ಒತ್ತಿ ಮತ್ತೊಮ್ಮೆ ನಮ್ಮ ರೈತಾಪಿ ವರ್ಗದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗ ನೀವು ಹೇಳ್ದಂಗೆ ನಮ್ಮ ರೈತರು ಸಾವಯವ ಕೃಷಿಗೆ ಬರೋದಂತ ಇಷ್ಟಂತೆಲ್ಲ ಸಾಕಷ್ಟು ಅನುಕೂಲ ಇದೆ. ಈಗ ಸಡನ್ ಆಗಿ ಸಾವಯವ ಕೃಷಿಗೆ ಬಂದಾಗ ಇಳುವರಿ ಕಡಿಮೆ ಆಗುತ್ತೆ, ಹಂಗಾಗ್ಬಿಟ್ಟು ನಾವು ಹೆಚ್ಚು ಜಮೀನು, ಈಗ 10 ಎಕರೆ ಜಮೀನು ಇದ್ರೆ ಪ್ರತಿ ವರ್ಷ 2-2 ಎಕರೆ ಜಮೀನ ನಾವು ಸಾವಯವ ಕೃಷಿಗೆ ಅಳವಡಿಸ್ಕೊಂತ ಹೋದಾಗ ಮುಂದೆ ಒಂದು ದಿವಸ ನಮ್ಮ ಭೂಮಿ ಜೀವಂತವಾಗಿದ್ದು ಮುಂದೆ ಹೆಚ್ಚಿನ ಇಳುವರಿ ನಿರೀಕ್ಷೆ ಮಾಡಬಹುದು ರೈತರು ಅಂತೀರಾ? 100%. ಯಾಕೆ ಅಂದ್ರೆ ಇವತ್ತು ನಾನು ಒಪ್ಕೊಳ್ತೀನಿ, ಸಾವಯವ ಕೃಷಿ ಅಂದ್ರೆ ನಿಧಾನವಾಗಿ ಪರಿವರ್ತನೆಯಾಗಿ ಅದು ನಾವು ಏನು ನಿರೀಕ್ಷೆ ಮಾಡಿರ್ತೀವಿ ಆ ಒಂದು ಫಲವನ್ನ ಕೊಡುತ್ತೆ. ಈಗ ನಾವು ಏನು ಟಾರ್ಗೆಟ್ ಇಟ್ಕೊಂಡಿರ್ತೀವಿ, 1 ಚೀಲ ನಾವು ಬೆಳಿಬೇಕು ಅಂತ, ಆ ಒಂದು ಅಷ್ಟು ಪ್ರೊಡಕ್ಷನ್ ಅದು ಕೊಡಬೇಕು ಅಂದ್ರೆ ಅದೇ ಗುಣಮಟ್ಟವಾದಂತಹ ನಾವು ವ್ಯವಸಾಯವನ್ನ ಮಾಡಬೇಕು. ಗುಣಮಟ್ಟದ ವ್ಯವಸಾಯ ಹೇಗೆ ಅಂದ್ರೆ ಮನುಷ್ಯನಿಗೆ ತಾಳ್ಮೆ ಇರಬೇಕು. ಈ ಸಾವಯವ ಕೃಷಿಯಲ್ಲಿ ತಾಳ್ಮೆ, ಪೇಷನ್ಸ್ ಇರಬೇಕು ನಮ್ಮ ರೈತನಿಗೆ. ಈಗ ಪ್ರತಿಯೊಂದು ವಿಚಾರದಲ್ಲಿ ಬೀಜದ ಆಯ್ಕೆಯಿಂದ ಹಿಡಿದು ಹಾಕ್ತಕ್ಕಂಥ ಗೊಬ್ಬರದಿಂದ ಹಿಡಿದು ಬೀಜಗಳ ಆಯ್ಕೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ, ಆಮೇಲೆ ಭೂಮಿಗೆ ನಾನು ಈ ಬೀಜ ಹಾಕ್ತೀನಲ್ಲ ಇದು ಸರಿ ಹೊಂದುತ್ತೋ ಇಲ್ವೋ ಅಂತ ರೈತ ಯೋಚನೆ ಮಾಡಬೇಕು. ಆಮೇಲೆ ನಮ್ಮ ರೈತ ಇನ್ನೊಂದು ಏನು ಮಾಡ್ತಾ ಇದ್ದಾನೆ ಅಂದರೆ, ಯಾವುದೇ ಒಂದು ಬೀಜವನ್ನು ಬಿತ್ತನೆ ಮಾಡೋದಕ್ಕೆ ಮುಂಚೆ ಬೀಜೋಪಚಾರ ಮಾಡ್ತಾ ಇಲ್ಲ. ಇವತ್ತು ಬೀಜೋಪಚಾರ ಮಾಡಿದರೆ ಏನಾಗುತ್ತೆ ಅಂತಂದರೆ, ಇವತ್ತು 100 ಗೆ 99% ಜರ್ಮಿನೇಷನ್ ಬರುತ್ತೆ, ಅಂದ್ರೆ ಅದು ಹುಟ್ಟುತ್ತೆ. ನಾವು ಬಿತ್ತಿದಂತ ಬೀಜ ಜಮೀನಲ್ಲಿ ಬೆಳೆಯುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಈ ರಾಸಾಯನಿಕ ನಾವು ಬೀಜೋಪಚಾರ ಮಾಡದಲ್ಲೇನೆ ಬಿತ್ತಿದ್ರೆ ಹುಟ್ಟೋದಕ್ಕೆ ಮುಂಚೆನೆ 25% ಅಲ್ಲೇನೆ ಹುಟ್ಟದಲ್ಲೇನೆ ಸತ್ತೋಗುತ್ತೆ. 25 ಭಾಗ ನಾವು ಬಿತ್ತನೆ ಟೈಮಲ್ಲೇ ಕಳ್ಕೊಂಡ್ಬಿಟ್ವಿ. ಎಷ್ಟೋ ಜನ ರೈತರು ಹೇಳ್ತಾರೆ, ಸರ್ ನಾವು 100 ಕ್ವಿಂಟಲ್ ಬೀಜ ಬಿತ್ತಿದ್ವಿ, ಅದರಲ್ಲಿ ತೆಳ್ಳಗಾಗಿದೆ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಬೀಜೋಪಚಾರ ಮಾಡಿರ್ತಕ್ಕಂಥದ್ದು ಒಂದು ಕಾರಣ. ಅದಕ್ಕೋಸ್ಕರ ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ನಮ್ಮ ಕೃಷಿ ಇಲಾಖೆಗಳಲ್ಲಿ, ಮತ್ತೆ ಯಥೇಚ್ಛವಾಗಿ ನಮ್ಮ ಕೃಷಿ ಸಂಬಂಧ ಮಳಿಗೆಗಳಲ್ಲಿ ಈ ಜೈವಿಕ ಗೊಬ್ಬರಗಳು ಸಿಗ್ತಾ ಇದ್ದಾವೆ. ಟ್ರೈಕೋಡರ್ಮ್ ಆಗಿರ್ಬೋದು, ಸೂಡೋಮನಸ್ ಆಗಿರ್ಬೋದು, ರೈಜೋಬಿಯಂ ಆಗಿರ್ಬೋದು, PSB ಆಗಿರ್ಬೋದು, ಅಜಿಟೋ ಬ್ಯಾಕ್ಟೀರಿಯಾ, ಹಾಗೆ ಅಜೋಸ್ಪೆರಿಲಮ್, ಹೀಗೆ ನಾನಾ ತರದ ಜೈವಿಕ ಗೊಬ್ಬರಗಳು ನಮ್ಮಲ್ಲಿ ಸಿಗ್ತವೆ. ಅದನ್ನ ನಮ್ಮ ರೈತರು ತಿಳ್ಕೋಬೇಕು, ಅದ್ರ ಬಗ್ಗೆ ಏನು ಉಪಯೋಗ ಇದೆ ಅಂತ ಹೇಳಿ. ಇವತ್ತು ಎಷ್ಟೋ ಜನ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ, ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಏನೇ ತಾಕತ್ ಇರೋದಿಲ್ಲ, ಅದರಲ್ಲಿ ಫಲವತ್ತತೆ ಅಂಶ ಇರೋದಿಲ್ಲ. ಇವತ್ತು ಅವರು ಗೊಬ್ಬರವನ್ನ ಭೂಮಿಗೆ ಸೇರ್ಸೋದಕ್ಕಿಂತ ಒಂದು ವಾರ ಮುಂಚೆ ನೆರಳಲ್ಲಿ ಅದನ್ನ ಟ್ರೈಕೋಡರ್ಮವನ್ನ ಹಿಂಪರಿಸಿ ಅದನ್ನ ಮಿಕ್ಸ್ ಮಾಡಿ ಜಮೀನಿಗೆ ಕೊಟ್ಟರೆ, ಈ ಜೈವಿಕ ಗೊಬ್ಬರಗಳಲ್ಲಿ ಬೇರೆ ಏನು ಇರೋದಿಲ್ಲ, ಜೀವಾಣುಗಳು ಜಾಸ್ತಿ ಇರುತ್ತೆ. ಅಂದ್ರೆ ರೈತನಿಗೆ ಬೇಕಾದಂತ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುತ್ತೆ. ಅವು ಲಕ್ಷ ಇದ್ರೆ ಅವನ್ನ ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಕೋಟಿಗಟ್ಟಲೆ ಮಾಡಿ ಬಿತ್ತಿದಂತ ಫಸಲಿಗೆ ರೋಗ ನಿರೋಧಕ ಶಕ್ತಿಯನ್ನ ತಂದುಕೊಡ್ತಕ್ಕಂತ ಶಕ್ತಿ ಇದ್ರೆ ಅದು ಜೈವಿಕ ಗೊಬ್ಬರಕ್ಕೆ ಮಾತ್ರ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈಗ ನಮ್ಮ ಭೂಮಿಯ ಫಲವತ್ತತೆಯನ್ನು ನಾವು ಹೆಚ್ಚು ಮಾಡಬೇಕಂದ್ರೆ ಈ ಸಾವಯವ ಕೃಷಿಯಲ್ಲಿ ನೀವು ಹೇಳ್ದಂಗೆ ಕೊಟ್ಟಿಗೆ ಗೊಬ್ಬರ ಕೊಡೋದಾಗಿರ್ಬೋದು, ಹಸಿರೆಲೆ ಕೊಡೋ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ, ಈ ಥರ ಎಲ್ಲ ಒಂದು ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ನಾವು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ಬೋದಾ? ಖಂಡಿತ. ಈಗ ನೀವು ಕೇಳಿದಂಥ ಪ್ರಶ್ನೆ ಉತ್ತಮವಾದಂಥ. ಯಾಕೆ ಅಂದರೆ ಈ ದಿನ ನಾವು ಏನ್ ಮಾಡ್ತಾ ಇದೀವಿ, ಯಾವ ಕಡೆ ನೋಡಿದ್ರು HF ಜೆರ್ಸಿ ಆಕಳುಗಳನ್ನ ಜಾಸ್ತಿ ನೋಡ್ತಾ ಇದೀವಿ, ನಾಟಿ ಆಕಳುಗಳ ಸಂಖ್ಯೆ ಕಡಿಮೆ ಆಗಿದೆ. ನಾಟಿ ಆಕಳು ಇವತ್ತು ನಮಗೆ ಮನೆಗೆ, ಮೊದಲೆಲ್ಲ ನಮ್ಮ ರೈತಾಪಿ ವರ್ಗ ಮನೆಯಲ್ಲೆಲ್ಲ ನಮಗೆ ಸಪ್ರೇಟ್ ಆಗಿ ಒಂದು ಬೆಡ್ರೂಮು, ನಮ್ಗೊಂದು ಇದು ಏನು ಇರಲಿಲ್ಲ. ಮೊದಲೆಲ್ಲ ಮನೆಯಲ್ಲಿ ಎರಡು ಭಾಗ ಇರ್ತಾ ಇತ್ತು, ಒಂದು ಭಾಗದಲ್ಲಿ ದನಕರುಗಳನ್ನ ಮಲಗಿಸ್ತಾ ಇದ್ವಿ, ಒಂದು ಭಾಗದಲ್ಲಿ ನಾವು ಮಲಗ್ತಾ ಇದ್ವಿ, ಅದರ ಉಸಿರಾಟವನ್ನ ನಾವು ಕುಡಿತಾ ಇದ್ವಿ, ನಮ್ಮ ಉಸಿರಾಟವನ್ನ ಅವು ಕುಡಿತಾ ಇದ್ವು. ದಿನ ರಾತ್ರಿ ರೈತ ಎದ್ಬಿಟ್ಟು 3-4 ಸರಿ ಅದಕ್ಕೆ ಆಹಾರವನ್ನ ಕೊಡ್ತಾ ಇದ್ದ. ಈ ದನಕರುಗಳು ಏನ್ ಮಾಡೋದು, ತ್ಯಾಜ್ಯಗಳನ್ನ ಬೆಳಗ್ಗೆ ಎದ್ಬಿಟ್ಟು, ಬೆಳಗಿನ ಜಾವ 5 ಗಂಟೆಗೆ ಎದ್ಬಿಟ್ಟು ಆ ತ್ಯಾಜ್ಯವನ್ನ ಎಲ್ಲ ನಾವು ಕೊಟ್ಟಿಗೆ ಗೊಬ್ಬರವಾಗಿ ಅವನು ತಗೊಂಡೋಗಿ ಒಂದ್ ಕಡೆ ಶೇಖರಣೆ ಮಾಡ್ತಾ ಇದ್ದ. ಈ ಬೇಸಿಗೆ ಕಾಲ ಬಂದ ತಕ್ಷಣ, ಕಟಾವ್ ಆದ ತಕ್ಷಣ ಅವನ ಪದ್ಧತಿ ಏನಾಗಿತ್ತು ಅಂದ್ರೆ, ಎತ್ತಿನ ಗಾಡಿನಲ್ಲಿ ಆ ಕೊಟ್ಟಿಗೆ ಗೊಬ್ಬರವನ್ನ ಜಮೀನಿಗೆ ಸಾಗಿಸ್ತಕ್ಕಂಥದ್ದು, ಜಮೀನಿಗೆ ಸೇರಿಸ್ತಕ್ಕಂಥದ್ದು, ಜಾಸ್ತಿ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು ಆಗಿತ್ತು. ಮತ್ತಿನ್ನೊಂದು ವಿಚಾರ ಏನಿತ್ತು ಅಂದ್ರೆ, ಯಾವುದೇ ಬೆಳೆ ಬೆಳೆದ್ರೆ ಅದಕ್ಕೆ ಅಂತರ ಬೆಳೆಯಾಗಿ ಬೇರೆ ಬೆಳೆಗಳನ್ನ ಆಯ್ಕೆ ಮಾಡ್ತಾ ಇದ್ದ. ಈಗ ನಾವು ಶೇಂಗಾ ಬಿತ್ತಿದ್ರೆ ಶೇಂಗಾದ ಜೊತೆಗೆ ಅಲಸಂದೆ ಹಾಕಬಹುದು, ಹೆಸರು ಹಾಕಬಹುದು, ತೊಗರಿ ಹಾಕಬಹುದು, ಅವರೆ ಹಾಕಬಹುದು, ಉದ್ದ ಹಾಕಬಹುದು, ಯಾವುದೇ ದ್ವಿದಳ ಧಾನ್ಯಗಳನ್ನ ನಾವು ಉಪಯೋಗಿಸಬಹುದು. ಅವನ್ನ ಬಳಸೋದ್ರಿಂದ ಏನ್ ಉಪಯೋಗ ಅಂತ ತಾವು ಕೇಳಬಹುದು. ಅದರಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ ದ್ವಿದಳ ಧಾನ್ಯಗಳಲ್ಲಿ. ಅದರ ತರಗೆಲೆ ಎಲ್ಲ ಭೂಮಿ ಸೇರಿ ಯಥೇಚ್ಛವಾಗಿ ಹಸಿರೆಲೆ ಗೊಬ್ಬರವಾಗಿ ಸಿಗುತ್ತೆ. ಅದರ ಜೊತೆಗೆ ನಮ್ಮ ಭೂಮಿಗೆ ಅದು ಗೊಬ್ಬರವಾಗಿ ಕೊಡುತ್ತೆ, ಮತ್ತೆ ರೈತನಿಗೆ ಅದು ಸ್ವಲ್ಪ ಮನೆಯಲ್ಲಿ ಊಟ ಮಾಡೋಕ್ಕೆ ಆಹಾರ ಧಾನ್ಯಗಳನ್ನ ಮಾಡಿಕೊಡುತ್ತೆ. ಮೊದಲೆಲ್ಲ ರೈತ ಎಲ್ಲಿ ಹೊರಗಡೆ ಹೋಗಿ ದ್ವಿದಳ ಧಾನ್ಯಗಳನ್ನ ಖರೀದಿ ಮಾಡ್ತಾ ಇರಲಿಲ್ಲ, ಮನೆಯಲ್ಲೇ ಎಲ್ಲ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದ. ಮನೆ ಪ್ರತಿನಿತ್ಯ ಅದನ್ನ ಸಾಂಬಾರ್ ರೂಪದಲ್ಲಿ, ಆಹಾರ ರೂಪದಲ್ಲಿ ಬಳಸ್ತಾ ಇದ್ದ. ಈಗೆಲ್ಲ ಏಕ ಬೆಳೆಗೆ ಹೋಗ್ಬಿಟ್ಟು ನಮ್ಮ ಭೂಮಿಯ ಫಲವತ್ತತೆ ಹಾಳು ಮಾಡ್ಕೊಳ್ತಾ ಇದ್ದೀವಿ, ಭೂಮಿಯ ಫಲವತ್ತತೆ ಕಡಿಮೆ ಆಗಿದೆ. ಇನ್ನೊಂದು ಮುಖ್ಯ ಸಾವಯವ ಕೃಷಿಯಲ್ಲಿ ನಾನು ಹೇಳೋದು ಬರೀ ಗೊಬ್ಬರದೊಂದೇ ಅಲ್ಲ ಜಗದೀಶ್ವರೇ, ಅದರಲ್ಲಿ ನಮ್ಮ ರೈತರು ಅಳವಡಿಸ್ಕೊ ಸಮಗ್ರ ಕೃಷಿ ಪದ್ಧತಿ, ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಸಮಗ್ರ ಕೃಷಿ ಅಂತ ಅಂದ ತಕ್ಷಣ ನಮ್ಮಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ನಮ್ಮಲ್ಲಿ ಏಕ ಬೆಳೆ ಪದ್ಧತಿಗೆ ಹೋಗ್ತಾ ಇದ್ದಾರೆ. ಈಗ ಒಂದ್ 5 ಎಕರೆ ಒಬ್ಬೊಂದು ರೈತ ಒಂದು ಜಮೀನು ಇತ್ತು ಅಂದ್ರೆ ಈರುಳ್ಳಿ ಹಾಕ್ತಾನೆ, ಇಲ್ಲ ಅಂದ್ರೆ ಅಡಿಕೆ ಹಾಕ್ತಾನೆ, ಟೊಮೆಟೊ ಹಾಕ್ತಾನೆ, ಯಾವುದೋ ಒಂದ್ ಬೆಳೆ ಆಗುತ್ತೆ. ಅದಕ್ಕೆ ಅವನು ಕೊಯ್ಲಿನ ಟೈಮಿನಲ್ಲಿ ಉತ್ತಮವಾದಂತ ರೇಟ್ ಸಿಗೋದಿಲ್ಲ, ಕೈ ಸುಟ್ಕೊಳ್ತಾನೆ, ಅವನಿಗೆ ಬೇರೆ ದಾರಿ ಇಲ್ಲ, ಸಾಲಗಾರಾಗ್ತಾನೆ. ಅದೇ 5 ಎಕರೆ ಜಮೀನಲ್ಲಿ 1 ಎಕರೆ ಅವನು ತೋಟ ಮಾಡ್ಲಿ ತೊಂದರೆ ಇಲ್ಲ, 1 ಎಕರೆ ಅವನು ಈರುಳ್ಳಿ ಹಾಕ್ಲಿ, 1 ಎಕರೆ ಸಿರಿಧಾನ್ಯಗಳನ್ನ ಬೆಳಿಲಿ, 1 ಎಕರೆ ಹೂವ ಬೆಳಿಲಿ, 1 ಎಕರೆ ತರಕಾರಿ ಬೆಳಿಲಿ, ಆವಾಗ ಯಾವುದಾದ್ರೂ 2 ಬೆಳೆ ಕೈ ಕೊಟ್ರೆ 3 ಬೆಳೆ ಆ ರೈತನ್ನ ಕೈ ಹಿಡಿತೈತೆ. ಇದಕ್ಕೋಸ್ಕರನೇ ನಾನು ಹೇಳ್ತಕ್ಕಂಥದ್ದು, ನನ್ನ ರೈತಾಪಿ ವರ್ಗದಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು, ದಯಮಾಡಿ ನೀವು ಸಮಗ್ರ ಕೃಷಿ ಕಡೆ ಮುಖ ಮಾಡಿ. ಆಮೇಲೆ ನಮ್ಮ ರೈತ ಗೊಬ್ಬರ ಅಂದ ತಕ್ಷಣ ಬರೀ ಕೊಟ್ಟಿಗೆ ಗೊಬ್ಬರ ಒಂದೇ ಅಲ್ಲ, ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಎರೆಹುಳು ಗೊಬ್ಬರ. ಸಹಜವಾಗಿ ನಾವು ಹಳ್ಳಿ ಜನಾಂಗ ಮಾತಾಡ್ತಿರ್ತೀವಿ ಗಾಣದ ಹುಳು ಅಂತೇಳಿ. ಗಾಣದ ಹುಳು ಅಂದ್ರೆ ಅದು ಎರೆಹುಳು. ಇವತ್ತು ಎಲ್ಲ ರಾಸಾಯನಿಕಗಳನ್ನ ಸಿಂಪರಣೆ ಮಾಡಿ ಹುಡುಕಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ ಅಂದ್ರೆ ನಾವು ಗಾಣದ ಹುಳುವನ್ನ ರೈತನ ಮಿತ್ರ ಅಂತ ಕರಿತೀವಿ, ರೈತನ ನೇಗಿಲು ಅಂತ ಕರಿತೀವಿ. ಯಾಕೆ ಅಂದ್ರೆ ಅದು ಭೂಮಿಯ ಮೇಲ್ಪದರಿನಿಂದ 8-10 ಅಡಿ ಆಳಕ್ಕೋಗಿ ಮೇಲಕ್ಕೆ ಬರ್ತಾ ಇರುತ್ತೆ, ರಂಧ್ರಗಳನ್ನ ಮಾಡ್ತಾ ಇರುತ್ತೆ. ಆವಾಗ ಸಾವಯವ ಇಂಗಾಲ ಅಂತ ನಾವು ಇವತ್ತೇನು ಕರಿತೀವಿ, ಆರ್ಗ್ಯಾನಿಕ್ ಕಾರ್ಬನ್ ನಾವಿವೇನ್ ಕರಿತೀವಿ, ಅದು ಯಥೇಚ್ಛವಾಗಿ ನಮ್ಮ ಫಸಲಿಗೆ ಸಿಗುತ್ತೆ. ಇವತ್ತು ನಿಮಗೆ ಗೊತ್ತಿರಬಹುದು, ಎಷ್ಟೋ ಕಡೆ ಸರ್ವೆ ಮಾಡ್ತಾ ಇದಾರಂತೆ ಇಂಟರ್ನ್ಯಾಷನಲ್ ಬೇರೆ ದೇಶದ ಕಂಪನಿಗಳು ಬಂದು, ಇವತ್ತು ಒಬ್ಬ ರೈತನ ಜಮೀನಲ್ಲಿ ಸಾವಯವ ಇಂಗಾಲ ಇಷ್ಟಿದ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಬರ್ತಾ ಇದಾರಂತೆ. ಕಾರಣ ಇವತ್ತು ಅವರಿಗೆ ಅರಿವು ಮೂಡಿಸಲಿಕ್ಕೆ, ಸಾವಯವ ಇಂಗಾಲ ಇಲ್ಲದ್ರೆ ನಾವು ಫಸಲನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸಮಗ್ರ ಕೃಷಿ ಅಂದ್ರೆ ಜೇನು ಕೃಷಿ. ಇವತ್ತು ಜೇನುಗಳನ್ನ ಬದುಗಳಲ್ಲೆಲ್ಲ ಮೊದಲು ನಾವು ನಾಟಿ ಜೇನುಗಳನ್ನ ನೋಡ್ತಾ ಇದ್ವಿ, ಇವತ್ತು ಬದುಗಳೇ ಇಲ್ಲ ಅಂದ್ರೆ ಜೇನು ಎಲ್ಲಿಂದ ತರ್ತೀರಾ? ಜೇನಿಲ್ಲ. ಅದಕ್ಕೋಸ್ಕರ ನಾನು ರೈತಾಪಿ ವರ್ಗದಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಜೇನು ಸಾಕಾಣಿಕೆಯನ್ನ ನೀವು ಆರಂಭಿಸಬೇಕು. ಯಾಕೆಂದ್ರೆ ಜೇನು ಸಾಕಾಣಿಕೆ ಇಲ್ಲದ್ರೆ, ಜೇನು ನೊಣ ಇಲ್ಲದ್ರೆ ಪರಾಗಸ್ಪರ್ಶ ಆಗೋದಿಲ್ಲ, ಕಾಯಿ ಕಟ್ಟೋದಿಲ್ಲ, ನಿಮಗೆ ಉತ್ತಮವಾದಂತ ಫಸಲು ಸಿಗೋದಿಲ್ಲ. ಅದಕ್ಕೋಸ್ಕರ ಜೇನು ಅಂದ ತಕ್ಷಣ ನಾನು 3 ವಿಚಾರಗಳನ್ನ ಹೇಳ್ತೀನಿ. ಜೇನಿನಲ್ಲಿ 3 ವಿಧಗಳಿರುತ್ತವೆ. ಜೇನಿನಲ್ಲಿ ರಾಣಿ ಜೇನು, ಗಂಡು ಜೇನು, ಮತ್ತೆ ಇನ್ನೊಂದು ಕೆಲಸಗಾರ ಜೇನು ಅಂತ ಹೇಳಿ ಇರುತ್ತೆ. ಅದರಲ್ಲಿ ಮುಖ್ಯವಾದ ಪಾತ್ರಗಳು ಈ ಕೆಲಸಗಾರತಿ ಜೇನು ಇದೆಯಲ್ಲ, ಅದರದೇ ಕೆಲಸ. ಏನು ಮಾಡುತ್ತೆ ಅಂದ್ರೆ, ಈ ರಾಣಿ ಜೇನು ಇಟ್ಟಂತ ಮೊಟ್ಟೆಗಳನ್ನ 5,000-50,000 ಅದನ್ನ ಮಾರ್ಪಡಿಸಿ ಅದನ್ನ ಅದಕ್ಕೆ ಬೇಕಾದಂತ ಆಹಾರ ಧಾನ್ಯಗಳನ್ನ ತಂದುಕೊಡೋದು, ಸಾಕೋದು, ಅದನ್ನ ಎಲ್ಲಾ ಕೆಲಸ ಮಾಡ್ತಕ್ಕಂತ ನೊಣಕ್ಕೆ ನಾವು ಕೆಲಸಗಾರತಿ ನೊಣ ಅಂತೀವಿ. ಈ ಗಂಡು ಜೇನು ನೊಣ ಏನಿದೆ ಅದು ಕೆಲವೇ ದಿನ ಮಾತ್ರ ಅದು ವಾಸ ಮಾಡುತ್ತೆ. ಅದರ ಕೆಲಸ ಈ ರಾಣಿ ಜೇನನ್ನ ಸಂಪನ್ಮೂಲವಾಗಿ ಇಡತಕ್ಕಂತ ಕೆಲಸ ಮಾತ್ರ ಗಂಡು ಜೇನು ನೊಣದ್ದಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ರೈತರು ಜೇನು ಪೆಟ್ಟಿಗೆಗಳನ್ನ ಇಟ್ಕೋಬೇಕು ಬದುಗಳಲ್ಲಿ. ಈ ಜೇನು ಸಾಕಾಣಿಕೆಯನ್ನ ಮಾಡಿದ್ರೆ ಅವರು ನಿರೀಕ್ಷೆ ಮಾಡಿದಂತ ಪ್ರತಿಫಲನ ಪಡ್ಕೋಬಹುದು ಅನ್ನ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ನಮ್ಮ ರೈತರು ಯಾವ ರೀತಿ ಸಾವಯವ ಕೃಷಿಯನ್ನ ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ದೃಢೀಕರಣ ಅಂದ್ರೆ ಸರ್, ಇದನ್ನ ಯಾವ ರೀತಿ ದೃಢೀಕರಿಸಬೇಕು ನಮ್ಮ ರೈತರು? ನಮ್ಮ ರೈತರು ಈಗ ಸಾವಯವ ದೃಢೀಕರಣ ಅಂದ್ರೆ, ಎಷ್ಟೋ ಜನ ಇದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಈ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಯಾಕೆ ಸರ್ಕಾರ ತಂದಿದೆ ಅಂದ್ರೆ, ಈಗ ಒಬ್ಬ ರೈತ ಸಾವಯವ ಕೃಷಿಯನ್ನ ಮಾಡ್ತಾ ಇರ್ತಾನೆ, ಪಕ್ಕದ ರೈತ ಸಾವಯವ ಕೃಷಿಯನ್ನ ಮಾಡ್ತಾ ಇರಲ್ಲ. ಹಾಗಾಗಿ ಕಷ್ಟಪಟ್ಟು ಮಾಡ್ತಕ್ಕಂಥ ರೈತನಿಗೆ ಉತ್ತಮ ಬೆಲೆ ಸಿಗಬೇಕು, ಉತ್ತಮವಾದಂಥ ಮಾರುಕಟ್ಟೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಸರ್ಕಾರ ಈ ಒಂದು ದೃಢೀಕರಣ ವ್ಯವಸ್ಥೆಯನ್ನ ತಂದಿದೆ. ಈ ದೃಢೀಕರಣದ ವ್ಯವಸ್ಥೆ ಹೇಗೆ ಅಂತಂದ್ರೆ, 3 ವರ್ಷದ ಕಾಲ ಇದು ರೈತ ಇದನ್ನ ಒಂದು ಮಾನದಂಡವಾಗಿ ಅಳವಡಿಸ್ಕೋಬೇಕು. IC1, IC2, IC3 ಅಂತ ಇದಕ್ಕೆ ವ್ಯವಸ್ಥೆ ಇರುತ್ತೆ. ಮೊದಲನೇ ವರ್ಷ ರೈತ ಅವರಿಗೆ ಒಂದು ದಿನಚರಿ ಬರೀಲಿಕ್ಕೆ ಒಂದು ಡೈರಿಯನ್ನ ಕೊಡಲಾಗುತ್ತೆ. ರೈತ ಈ ಸಾವಯವ ಕೃಷಿಗೆ ಸಂಬಂಧಪಟ್ಟ ನಾನು ಏನ್ ಹೇಳಿದೆ, ಮಾಗಿ ಉಳುಮೆಯಿಂದ ಹಿಡಿದು ಬಿತ್ತನೆ ಬೀಜದಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ಕಟಾವಿನಿಂದ ಹಿಡಿದು ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಿ ಮಾರಾಟ ಮಾಡುವವರೆಗೂ ವ್ಯವಸ್ಥೆಯನ್ನ ಅದರಲ್ಲಿ ನಮೂದನೆ ಮಾಡಬೇಕು. ಏನು ಈಗ ಕರ್ನಾಟಕ ರಾಜ್ಯ ಸಾವಯವ ಪ್ರಮಾಣನ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ, ಆ ಏಜೆನ್ಸಿಯಿಂದ ಬಂದ್ಬಿಟ್ಟು ಈ ರೈತ ಸಾವಯವ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾನೋ ಇಲ್ವೋ ಅಂತ ಅವರು ವರ್ಷದಲ್ಲಿ 2 ಬಾರಿ ಆಂತರಿಕ ವ್ಯವಸ್ಥೆಯಡಿ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ತಾರೆ, ಪರಿವೀಕ್ಷಣೆಯನ್ನು ಮಾಡ್ತಾರೆ. ರೈತ ನಿಜವಾಗಿ ಮಾಡ್ತಿದ್ದಾನ, ಏನು ತಪ್ಪು ಮಾಡ್ತಿದ್ದಾನಂತ. ಅವನು ತಪ್ಪು ಮಾಡ್ತಿದ್ರೆ ಮತ್ತೆ ಅವನ್ನ ಎಗೇನ್ ಮತ್ತೆ ಮೊದಲನೇ ವರ್ಷಕ್ಕೆ ಕನ್ಸಿಡರ್ ಮಾಡಿ, ನೀನು ಸರಿ ಮಾಡ್ತಾ ಇಲ್ಲ, ಇದನ್ನ ಈ ರೂಪದಲ್ಲಿ ಮಾಡಪ್ಪ ಅಂತ ಹೇಳ್ತಾನೆ. ಸರಿ ಮಾಡಿದ್ರೆ ಅವನಿಗೆ ರೈತನಿಗೆ ಮೊದಲನೇ ವರ್ಷದ ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಹಾಗೆ ರೈತ 2ನೇ ವರ್ಷಕ್ಕೆ ಆಯ್ಕೆ ಆಗಿರ್ತಾನೆ. ಮತ್ತೆ ಸಾವಯವ ಕೃಷಿ ಏನು ಚಟುವಟಿಕೆಗಳಿದೆ, ನಾಟಿ ಗೊಬ್ಬರವನ್ನ ಹಾಕಬೇಕು, ನಾಟಿ ತಳಿಯ ಜೀವಾಮೃತ ಬಳಸಬೇಕು, ಕೊಟ್ಟಿಗೆ ಗೊಬ್ಬರವನ್ನ ಹಾಕಬೇಕು, ಆಮೇಲೆ ಬೀಜೋಪಚಾರವನ್ನ ಮಾಡಬೇಕು, ಆಮೇಲೆ ಈಗ ಕಳೆನಾಶಕ ಅಂತ ಒಂದು ಬರುತ್ತೆ. ನೀವು ಕೇಳಬಹುದು ಸರ್, ಮತ್ತೆ ಸಾವಯವ ಕೃಷಿಯಲ್ಲಿ ಕಳೆಗಳನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ ಅಂತ ನೀವು ಸಹಜವಾಗಿ ಕೇಳ್ತೀರಾ. ಇವತ್ತು ಯಥೇಚ್ಛವಾಗಿ ಎಲ್ಲ ರೈತರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಕಳೆ ಬಗ್ಗೆ. ಅದಕ್ಕೆ ನಾನು ಹೇಳ್ತೀನಿ, ಮನೆಯಲ್ಲಿ ಇರ್ತಕ್ಕಂಥ ಜನಗಳು ಅದು ರೈತ ಕಾರ್ಮಿಕರು ಹೋಗಿ ಆ ಕಳೆಯನ್ನ ಕೀಳಬಹುದು, ಮೊದಲನೇ ಆದ್ಯತೆ. ಎರಡನೇ ಆದ್ಯತೆ, ಈ ಏನ್ ಹೇಳಿದ್ವಿ ದ್ವಿದಳ ಧಾನ್ಯಗಳನ್ನ ಹಾಕಬೇಕು, ಸೆಣಬು, ಡಯಾಂಚ, ಆಮೇಲೆ ಅಲಸಂದೆ, ಅವರೆ, ಉದ್ದು, ಹೆಸರು, ಇಂಥವನ್ನೆಲ್ಲ ಹಾಕಿದ್ರೆ ನಮ್ಮ ಇದನ್ನ ಕಡಿಮೆ ಮಾಡಬಹುದು. ಅದರ ತರಗೆಲೆಗಳು ಬಿದ್ದು ಒದಿಕೆಯಾದ್ರೆ ಯಾವುದೇ ಕಾರಣಕ್ಕೂ ಇದು ಕಳೆ ಬೆಳೆಯೋದಿಲ್ಲ. ಮೂರನೇ ಆಯ್ಕೆ ಏನು ಅಂದ್ರೆ ಒದಿಕೆ, ಮಲ್ಚಿಂಗ್ ಅಂತೀವಿ ನಾವು. ಆ ಮಲ್ಚಿಂಗ್ ಮಾಡಿದ್ರೆ, ಒದಿಕೆಯನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಳೆ ಬರೋದಿಲ್ಲ. ಆಮೇಲೆ ಅಲ್ಪ ಸ್ವಲ್ಪ ಬಂದಂತ ನೀರಿನ ವ್ಯವಸ್ಥೆ, ತೇವಾಂಶ ಆರೋದಿಲ್ಲ, ಆ ತಂಪು ಗಿಡಕ್ಕೆ ಸಿಗ್ತದೆ. ಹಾಗಾಗಿ ನಮ್ಮ ದಯಮಾಡಿ ನಮ್ಮ ರೈತರು ಹಸಿರೆಲೆ ಗೊಬ್ಬರಗಳನ್ನ ಬೆಳಿಬೇಕು. ಬೆಳೆದ್ರೆ ಒಂದು ಎಕರೆ ಹಸಿರೆಲೆ ಗೊಬ್ಬರ ಬೆಳೆದ್ರೆ ಒಬ್ಬ ರೈತನಿಗೆ 8-10 ಟನ್ನು ಗೊಬ್ಬರ ಕೊಟ್ಟಷ್ಟು ಶಕ್ತಿ ಇರುತ್ತೆ ಅಂತ ನಾನು ನಮ್ಮ ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಆಮೇಲೆ ದೃಢೀಕರಣದಲ್ಲಿ ಎರಡನೇ ವರ್ಷನೂ ಅದೇ ರೀತಿ ಆಂತರಿಕ. ಈಗ ರೈತನಿಗೆ ಬೇರೆ ಯಾರು ಬಂದು ಆಂತರಿಕ ನಿಯಂತ್ರಣ ವ್ಯವಸ್ಥೆ ಅಂತ ನಾನು ಏನ್ ಹೇಳಿದೆ, ಆಂತರಿಕ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ರೈತನೇ ಇನ್ಸ್ಪೆಕ್ಷನ್ ಮಾಡ್ಕೋಬೇಕು. ರೈತನೇ ಹೋಗಿ ಜಮೀನಲ್ಲಿ ನಾನು ಏನ್ ಮಾಡಿದ್ದೀನಿ, ನಾನು ಮಾಡಿರೋ ಸರಿಯೇ ತಪ್ಪೆ ಅಂತ ಹೇಳ್ಬಿಟ್ಟು ಅವನು ಒಂದು ಡೈರಿಯಲ್ಲಿ ಬರ್ಕೋಬೇಕು. ಬರೆದ್ಬಿಟ್ಟು ನಮೂದೆ ಮಾಡಿ ಸೈನ್ ಮಾಡಿಟ್ರೆ ಅದನ್ನ ಅಧಿಕಾರಿಗಳು ವರ್ಷಕ್ಕೆ ಒಂದು ಸಾರಿ ಬರ್ತಾರೆ, ಬಂದು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿದಾಗ ರೈತ ಮಾಡಿದ್ದೆಲ್ಲ ಸರಿ ಇದ್ರೆ, ರೈತ ಮಾಡಿದ್ದು ಸರಿ ಇದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳಿದೆ ಆ ದಾಖಲಾತಿಗಳನ್ನ ತೆಗೆದುಕೊಂಡು ಅವರು ಹೋಗಿಬಿಟ್ಟು ಮೂರನೇ ವರ್ಷದ IC3 ಅಂತ ಹೇಳಿ ಕನ್ವರ್ಷನ್ ಪೀರಿಯಡ್. IC1 ಅಂದ್ರೆ ಬೇರೆ ಇನ್ನೇನು ಅದಕ್ಕೆ ಅರ್ಥ ಇಲ್ಲ. ಕನ್ವರ್ಷನ್ 1, ಕನ್ವರ್ಷನ್ 2, ಕನ್ವರ್ಷನ್ 3, ಮೂರನೇ ವರ್ಷ ಪೂರ್ತಿ ಅವನು ಸಾವಯವಕ್ಕೆ ಬಂದಿದ್ದಾನೆ ರೈತ ಅಂತ ಹೇಳಿ ಸಾವಯವ ಸರ್ಟಿಫಿಕೇಟ್ ಅನ್ನ ಸರ್ಕಾರ ಕೊಡುತ್ತೆ. ಆ ಸರ್ಟಿಫಿಕೇಟ್ ತಗೊಂಡು ರೈತ ಎಲ್ಲಿ ಬೇಕಾದರೂ ಅವನು ಬೆಳೆದಂತ ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು. ಇದೇ ಅವನಿಗೆ ಉತ್ತಮವಾದಂತಹ ನಿದರ್ಶನ. ಈ ರಾಸಾಯನಿಕಕ್ಕೂ ಸಾವಯವಕ್ಕೂ ಇರ್ತಕ್ಕಂಥ ಅಂತರ ಅಂದ್ರೆ ದೃಢೀಕರಣ ಇಲ್ಲದಲೇ ರೈತ ನಾನು ಸಾವಯವ ಅಂತ ಹೋದ್ರೆ ಯಾರು ಇವತ್ತು ಗ್ರಾಹಕರು ನಂಬೋದಿಲ್ಲ. ಅದಕ್ಕೆ ಯಾರಾದರೂ ಗ್ರಾಹಕರು ನೀನು ಸಾವಯವದಲ್ಲಿ ಬೆಳೆದಿದೆಯೇನಪ್ಪ ಅಂತ ಕೇಳಿದ್ರೆ ಹೌದು ನಾನು ಸಾವಯವದಲ್ಲಿ ಬೆಳೆದಿದ್ದೇನೆ ಅಂತ ಅವನು ಈ ಪ್ರಮಾಣ ಪತ್ರವನ್ನ ತೋರಿಸಿ ಅವನು ಪದಾರ್ಥಕ್ಕೆ 25-30% ಹೆಚ್ಚಿನ ಲಾಭವನ್ನ ಗಳಿಸಲಿಕ್ಕೆ ಅವಕಾಶ ಇದೆ ಸರ್. ಸರ್, ಕೊನೆಯದಾಗಿ ಈ ಸಾವಯವ ಕೃಷಿಗೆ ಬರಬೇಕಂತ ಆಸಕ್ತಿ ಇರೋಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ರೈತಾಪಿ ವರ್ಗ ಈ ಕೃಷಿ ಕಡೆ ಮುಖ ಮಾಡದೆ ಹೋದ್ರೆ ನಾವು ಇವತ್ತು ಜಮೀನನ್ನ ನಮ್ಮ ತಾಕುಗಳನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಎಲ್ಲ ನಿರ್ಜೀವವಾಗಿ ಮಾಡಿಬಿಟ್ಟಿದೀವಿ. ಅವನ್ನ ಮತ್ತೆ ಜೀವ ಕೊಡಬೇಕು ಅಂದ್ರೆ ನಾವೇನ್ ಮಾಡಬೇಕು, ಸಾವಯವ ಕೂಡ ಮುಖ ಬಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ, ಮತ್ತೆ ರೈತ ಮತ್ತೆ ಕೈ ಸುಟ್ಕೋಬೇಕಾಗುತ್ತೆ. ಅದಕ್ಕೆ ನಾನು ನಮ್ಮ ರೈತರಲ್ಲಿ ಏನ್ ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ನಾನು ಪ್ರಥಮವಾಗಿ ನಾಟಿ ಆಕಳುಗಳನ್ನ ನೀವು ಕಟ್ಕೊಳ್ಳಿ, ಆಮೇಲೆ ಬೇಸಾಯವನ್ನ ಎತ್ತುಗಳಲ್ಲಿ ಮಾಡೋದನ್ನ ಕಲೀರಿ. ಇವತ್ತು ಏನಾಗಿದೆ, ಎಲ್ಲ ಟ್ರ್ಯಾಕ್ಟರ್ ಬೇಸಾಯದ ಕಡೆ ಮುಖ ಮಾಡ್ತೀರಾ, ಅದು ಉತ್ತಮವಾದಂತಹ ಬೇಸಾಯ ಆಗಿರೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಆಸಕ್ತಿ ವಹಿಸಿ ನಾಟಿ ಆಕಳು ಕಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಸರ್, ನಾಟಿ ಆಕಳಲ್ಲಿ ಬರ್ತಕ್ಕಂಥ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಎಲ್ಲಾನ ಮನೆ ಕುಟುಂಬ ಊಟ ಮಾಡಿ, ಅದರಲ್ಲಿ ಬರ್ತಕ್ಕಂಥ ತ್ಯಾಜ್ಯ ಏನಿದೆ, ಗಂಜಲ, ಇವತ್ತು ಒಂದು ಲೀಟರ್ ಗಂಜಲ ವ್ಯವಸ್ಥೆ 30-40 ರೂಪಾಯಿ ರೇಟ್ ಇದೆ ಸರ್, ನಾಟಿ ಆಕಳ ಗಂಜಲ. ನೀವು ಕೇಳಬಹುದು, ಯಾಕೆ ಸರ್ ಮತ್ತೆ ಅಷ್ಟೊಂದು ರೇಟು ಅದು ನಾಟಿ ಆಕಳಿಗೆ ಅಂತ. ಇವತ್ತು ನಾಟಿ ಆಕಳಲ್ಲಿ ಇರ್ತಕ್ಕಂತ ಗಂಜಲಲ್ಲಿ ರೈತನಿಗೆ ಬೇಕಾದಂತಹ ಬ್ಯಾಕ್ಟೀರಿಯಾಸ್ಗಳು ಲಕ್ಷಗಟ್ಟಲೆ ಇದೆ. ಅದೇ ನಮ್ಮ HF ಜರ್ಸಿನಲ್ಲಿ ಸರ್ವೆ ಮಾಡಿದ್ರೆ 40,000, 35,000, 50,000 ಇದ್ರೆ ಜಾಸ್ತಿ ಅಂತ ನಮ್ಮ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಾಟಿ ಆಕಳ ಗಂಜಲನ್ನ ಬಳಸಬೇಕು. ನಾನು ಸಾವಯವದಲ್ಲಿ ರೈತರಿಗೆ ಏನ್ ಮಾಡಲಿ ಅಂತ ಹೇಳ್ತೀನಿ ಅಂದ್ರೆ, ಈ ಔಷಧಿ ಗುಣ ಇರ್ತಕ್ಕಂತ ಸಸ್ಯಗಳಿದಾವೆ ಅವನ್ನ ಬಳಸಿ, ಅದ್ರ ಜೊತೆಗೆ ನಾಟಿ ಆಕಳ ಗಂಜಲ ಸಗಣಿ ಅದನ್ನ ಒಂದು 200 ಲೀಟರ್ ನೀರನ್ನ ತಗೊಂಡ್ರೆ ಅದರಲ್ಲಿ 40 ಪ್ರಮಾಣದಲ್ಲಿ 10 ಕೆಜಿ ನಾಟಿ ಆಕಳದ ಸಗಣಿ, 10 ಕೆಜಿ ನಾಟಿ ಆಕಳದು ಗಂಜಲ, ಇನ್ನ 20 ಕೆಜಿ ಈ ನಾನೇನ್ ಹೇಳಿದ್ನಲ್ಲ ಬೇವು, ಹೊಂಗೆ, ಎಕ್ಕ, ಕನಗಲ, ಲಂಟೇನ, ಲೋಳೆರಸ, ಕತ್ತಾಳೆ, ತುಂಬೆ, ಇಂಥ ಸುಮಾರು ನಮ್ಮ ಹಳ್ಳಿ ಗಾಡಿನಲ್ಲಿ ಸಿಗ್ತಕ್ಕಂಥ ಅವರ ಹೊಲದಲ್ಲ ಸುತ್ತಮುತ್ತ ಸಿಗ್ತಕ್ಕಂಥ ಈ ಔಷಧಿ ಗುಣ ಇರ್ತಕ್ಕಂಥ ಇವನ್ನ ಅವರು ಎಲ್ಲ ಅದನ್ನು ಕತ್ತರಿಸಿ ಅದರಲ್ಲಿ ನಾಟಿ ಹಾಕಲ ಗಂಜಲ ಮತ್ತು ಸಗಣಿಯಲ್ಲಿ ಬೆರೆಸಿ 21 ದಿನ 3 ವಾರಗಳು ನೆರಳಲ್ಲಿ ಅದನ್ನು ಇಟ್ಟುಬಿಟ್ಟು 1:10 ಅಂದ್ರೆ 1 ಲೀಟರ್ ನೀರಿಗೆ 10 ml ಅನ್ನ ಮಿಕ್ಸ್ ಮಾಡಬೇಕು. 1 ಲೀಟರ್ಗೆ 10 ಲೀಟರ್ ನೀರು 1:10 ಸಿಂಪರಣೆನೂ ಮಾಡಬಹುದು, ಮತ್ತೆ ಲ್ಯಾಂಡ್ ಅಪ್ಲಿಕೇಶನ್ ಅಂದ್ರೆ ಅದನ್ನ ಭೂಮಿಗೆ ಸಿದ್ಧತೆ ಮಾಡಿ ಭೂಮಿಗೂ ಕೊಡಬಹುದು. ನೀರಿನ ರೂಪದಲ್ಲಿ ನೀರು ಕಾಲುವೆನಲ್ಲಿ ಹರಿಸ್ತಾ ಇದ್ರೆ ಮಿಕ್ಸ್ ಮಾಡಿ ಕೊಡಿ, ಇಲ್ಲಾಂದ್ರೆ ಸ್ಪ್ರೇ ಮಾಡಿ. ಯಾವುದೇ ಕಾರಣಕ್ಕೂ ನಿಮಗೆ ಕೊಳೆ ರೋಗ ಬರೋದಿಲ್ಲ, ಮತ್ತೆ ಸೊರಗು ರೋಗ ಬರೋದಿಲ್ಲ. ಹೆಚ್ಚಾಗಿ ನೀವು ಫಲ ಪಡ್ಕೋಬೇಕು ಅಂದ್ರೆ ದ್ರವ ರೂಪದ ಗೊಬ್ಬರಗಳನ್ನು ಕೂಡ ನೀವು ಬಳಸಿ. ಇವನ್ನೆಲ್ಲ ಬಳಸೋದ್ರಿಂದ ಖರ್ಚನ್ನ ಕಡಿಮೆ ಮಾಡಬಹುದು, ಬೆಳೆಯನ್ನ ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳಿ ನನ್ನ ರೈತ ವರ್ಗಕ್ಕೆ ನಾನು ಬಹಳ ವಿನಂತಿಯನ್ನ ಮಾಡ್ಕೊಳ್ತೀನಿ ಸರ್. ಸರ್, ಈಗ ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಂಧು ತಿಳಿಸಿಕೊಟ್ರಿ. ಈ ಸಾವಯವ ಕೃಷಿ ಅಳವಡಿಕೆ ಹಾಗೂ ದೃಢೀಕರಣದ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಏನಾದರೂ ಸಂಶಯ ಇದ್ರೆ, ಏನಾದರೂ ಅನುಮಾನಗಳಿದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು? ನೀವು ಈ ದೃಢೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಗೊಂದಲವಿದ್ರೂ ನನ್ನನ್ನು ಸಂಪರ್ಕಿಸಿ, ನಾನು ಆ ವಿಚಾರವಾಗಿ ನಿಮಗೆ ನೇರವಾಗಿ ಯಾರನ್ನ ಕಾಣಬೇಕು, ಸರ್ಟಿಫಿಕೇಟ್ ಯಾಕೆ ತಗೋಬೇಕು, ಅದರ ಮಾರುಕಟ್ಟೆಯನ್ನು ಹೇಗೆ ಮಾಡಬೇಕು ಅಂತ ನಾನು ರೈತರಿಗೆ ವಿಚಾರನ್ನ ತಿಳಿಸಿಕೊಡಲು ಸಿದ್ಧನಿದ್ದೇನೆ ಸರ್. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. ಸರ್, ನನ್ನ ನಂಬರ್ ಬಂದ್ಬಿಟ್ಟು 9449530478. ಕನ್ನಡದಲ್ಲಿ ಕೂಡ ಹೇಳ್ತೇನೆ, 9449590478. ದಯಮಾಡಿ ನಮ್ಮ ರೈತಾಪಿ ವರ್ಗ ಈ ಸಾವಯವ ಕೃಷಿ ಸಾಂಪ್ರದಾಯಿಕ ಕೃಷಿ ಕಡೆ ಮುಖ ಮಾಡಲಿ, ಆ ಕಡೆ ಬರಲಿ, ಹೆಚ್ಚಿನ ಆರೋಗ್ಯವನ್ನು ಪಡ್ಕೊಳ್ಳಿ, ಆರೋಗ್ಯದ ಜೊತೆಗೆ ಆದಾಯವನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸ್ತಾ ಬರ್ಮಾಡ್ಕೊಳ್ತೀನಿ ಸರ್. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಈ ಸಾವಯವ ಕೃಷಿ ಅಳವಡಿಕೆ ಹಾಗೂ ದೃಢೀಕರಣದ ಬಗ್ಗೆ ನಮ್ಮ ರೈತ ಬಂದರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈ ಎಲ್ಲ ಉಪಯೋಗಗಳು ಪಡ್ಕೊಳ್ಳಿ. ತಾವು ಇಲ್ಲಿವರೆಗೂ ಬಂದ್ಬಿಟ್ಟು ಇಷ್ಟದಿಂದೆಲ್ಲ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್, ತಮಗೂ ಕೂಡ. ಇದುವರೆಗೂ ಸಾವಯವ ಕೃಷಿ ಅಳವಡಿಕೆ ಹಾಗೂ ದೃಢೀಕರಣ ಈ ಕುರಿತು ಹಿರಿಯೂರಿನ ಕೃಷಿ ಇಲಾಖೆಯ ಸಾವಯವ ಆಂತರಿಕ ನಿಯಂತ್ರಣ ವ್ಯವಸ್ಥಾಪಕರಾದ ಡಿ ಲೋಕೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಕುಮಾರಿ ಅಂತ. ನಾನು ಮಣ್ಣು ವಿಜ್ಞಾನಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ. ಈ ದಿನ ನಾನು ಸಾವಯವ ಕೃಷಿಯಿಂದ ನೀರಿನ ಸಂರಕ್ಷಣೆ ಹೇಗೆ ಮಾಡೋದು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮೆಲ್ರಿಗೂ ಗೊತ್ತು, ಸಾವಯವ ಗೊಬ್ಬರಗಳಾಗಿ ನಾವು ಉಪಯೋಗಿಸುವಂತ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಇವೆಲ್ಲನ ಬಳಕೆ ಮಾಡೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನ ಸುಧಾರಣೆ ಮಾಡುವಂಥದ್ದು. ಒಣ ಪ್ರದೇಶಗಳಲ್ಲಿ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದು ಬಹಳ ಅವಶ್ಯಕವಾಗಿರುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಮಳೆ ಪ್ರಮಾಣ ಸಾಕಷ್ಟು ಕಡಿಮೆ ಇದ್ದು ನಮ್ಮಲ್ಲಿ ಏನ್ ಮಳೆ ನೀರಿರುತ್ತೋ ಅದನ್ನ ಹಿಡಿದಿಟ್ಕೊಳ್ಳೋ ಅಂತ ಶಕ್ತಿ ನಮ್ಮ ಮಣ್ಣಿಗೆ ಹೆಚ್ಚಾಗಿ ಬೇಕಾಗುತ್ತೆ. ಈ ಕಾರಣದಿಂದಾಗಿ ಆ ಗುಣಧರ್ಮಗಳನ್ನ ಹೆಚ್ಚು ಮಾಡೋದ್ರಲ್ಲಿ ಅಥವಾ ಸುಧಾರಣೆ ಮಾಡೋದ್ರಲ್ಲಿ ಸಾವಯವ ಗೊಬ್ಬರಗಳ ಪ್ರಭಾವ ಹೆಚ್ಚಿಂದಾಗಿರುತ್ತೆ. ಸಾವಯವ ಕೃಷಿಯಲ್ಲಿ ಹೊದಿಕೆ ಬೆಳೆಗಳನ್ನ ಬಳಕೆ ಮಾಡೋದ್ರಿಂದ ಅಲ್ಲಿ ಬಿದ್ದಂತ ಮಳೆ ನೀರು ಕೊಚ್ಚಿ ಹೋಗ್ದಂಗೆ ಅಲ್ಲಿಯೇ ಆ ನೀರು ಇಂಗಿ ಮತ್ತು ಅದು ಮಣ್ಣಿನ ಸವಕಳಿಯನ್ನು ಸಹ ತಪ್ಪಿಸಲಿಕ್ಕೆ ಅನುಕೂಲ ಮಾಡುತ್ತೆ. ಈ ರೀತಿ ಬಿದ್ದಂತ ಮಳೆ ನೀರು ಅಥವಾ ನೀರಾವರಿ ನೀರಿನ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಇಂಗಿಸೋದ್ರಿಂದ ಮಣ್ಣಿನ ಜೊತೆಯಲ್ಲಿ ರಾಸಾಯನಿಕಗಳು ಕೊಚ್ಚಿ ಹೋಗಿ ಜಲಾಶಯಗಳನ್ನ ಸೇರಿ ಅವನ್ನ ಮಲಿನ ಮಾಡೋದನ್ನ ಕಡಿಮೆ ಮಾಡಬಹುದು. ಅಂದ್ರೆ ಪರಿಸರ ಮಾಲಿನ್ಯವನ್ನ ಅಥವಾ ಜಲಮಾಲಿನ್ಯವನ್ನ ನಾವು ಕಡಿಮೆ ಮಾಡಬಹುದು. ಮತ್ತೆ ಸಾವಯವ ಗೊಬ್ಬರಗಳು ಮುಖ್ಯವಾಗಿ ಅಂತರ್ಜಲದ ಮಟ್ಟವನ್ನು 20% ಹೆಚ್ಚು ಮಾಡ್ತವೆ. ಮತ್ತೆ ಮುಖ್ಯವಾಗಿ ಸಮಸ್ಯಾತ್ಮಕ ಮಣ್ಣುಗಳು ಅಂತ ನಾವೇನ್ ಹೇಳ್ತೀವಿ, ಸವಳು ಮಣ್ಣು, ಕ್ಷಾರ ಮಣ್ಣು, ಮತ್ತೆ ಆಮ್ಲೀಯ ಮಣ್ಣು, ಜೌಳು ಮಣ್ಣು, ಇಂಥ ಮಣ್ಣುಗಳ ನಿರ್ವಹಣೆಗೆ ಹೆಚ್ಚಿನದಾಗಿ ನಾವು ಶಿಫಾರಸು ಮಾಡುವಂತದ್ದು ಸಾವಯವ ಗೊಬ್ಬರಗಳ ಬಳಕೆ. ಯಾಕಪ್ಪ, ಕಾರಣ ಏನು ಅಂದ್ರೆ ಸಾವಯವ ಗೊಬ್ಬರಗಳ ಬಳಕೆ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಭೌತಿಕ ಗುಣಧರ್ಮಗಳನ್ನ ಅದು ಸುಧಾರಣೆ ಮಾಡುತ್ತೆ. ಮುಖ್ಯವಾಗಿ ಹಸಿರು ಗೊಬ್ಬರ ಅಂತ ನಾವೇನ್ ಕರಿತೀವಿ, ಹುರುಳಿ, ಅಲಸಂದೆ, ಹೆಸರು, ಸೆಣಬು, ಡಯಾಂಚ, ಈ ರೀತಿ ಹಸಿರು ಗೊಬ್ಬರ ಗಿಡಗಳನ್ನ ನಮ್ಮ ಜಮೀನಿನಲ್ಲಿ ಬೆಳೆದು ಅವನ್ನ ಹೂ ಬಿಡೋಕ್ ಮುಂಚೆನೆ ಮಣ್ಣಿಗೆ ಸೇರಿಸೋದ್ರಿಂದ ಅಲ್ಲಿ ಮಣ್ಣಿನಲ್ಲಿರುವಂತಹ ಭೌತಿಕ ಗುಣಧರ್ಮಗಳು, ಮುಖ್ಯವಾಗಿ ಮಣ್ಣಿನ ರಚನೆ, ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ, ಮತ್ತು ಮಣ್ಣಿನಲ್ಲಿ ಗಾಳಿ ಆಡುವಂಥದ್ದು, ಈ ರೀತಿ ಎಲ್ಲ ಗುಣಧರ್ಮಗಳು ಸುಧಾರಣೆ ಆಗ್ತವೆ. ಅದರೊಟ್ಟಿಗೆ ಹಸಿರೆಲೆ ಗೊಬ್ಬರದ ಗಿಡಗಳಂದರೆ ಜಮೀನಿನಲ್ಲಿ ಬದುಗಳ ಮೇಲೆ ನಾವು ಈ ಗಿಡಗಳನ್ನ ಬೆಳೆಸಿ, ಮುಖ್ಯವಾಗಿ ಈ ಗೊಬ್ಬರದ ಗಿಡ, ಬೇವು ಮತ್ತು ಹೊಂಗೆ ಇಂಥ ಗಿಡಗಳನ್ನು ಜಮೀನಿನ ಬದುಗಳ ಮೇಲೆ ಬೆಳೆಸಿಬಿಟ್ಟು ಅದರಲ್ಲಿ ಬಿಟ್ಟಂಥ ಎಲೆಗಳನ್ನು ಕೊಯ್ದು ಸಂಗ್ರಹಣೆ ಮಾಡಿ ತಂದು ಮಣ್ಣಿಗೆ ಸೇರಿಸುವಂಥದ್ದು. ಈ ರೀತಿ ಮಾಡೋದ್ರಿಂದನೂ ಸಹ ಮಣ್ಣಿನಲ್ಲಿ ಈ ಬೆಳೆಯುಳಿಕೆಗಳು ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಹೆಚ್ಚು ಮಾಡ್ತವೆ, ಮತ್ತು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ಮಣ್ಣಿನಲ್ಲಿ ಕೆಲವೊಂದು ಸಾವಯವ ಆಮ್ಲಗಳು ಬಿಡುಗಡೆಯಾಗ್ತವೆ. ಈ ಸಾವಯವ ಆಮ್ಲಗಳು ಬಿಡುಗಡೆಯಾಗೋದ್ರಿಂದ ಮಣ್ಣಿನ ರಸಸಾರವನ್ನು ಇವು ತಟಸ್ಥ ಪರಿಸ್ಥಿತಿಯಲ್ಲಿ ಇರೋ ರೀತಿ ಮಾಡ್ತವೆ. ಅಂದರೆ ಮಣ್ಣಿನ ರಸಸಾರ ಕಡಿಮೆ ಆಗೋದಕ್ಕೂ ಬಿಡೋದಿಲ್ಲ, ಅದೇ ರೀತಿ ಜಾಸ್ತಿ ಆಗೋದಕ್ಕೂ ಸಹ ಬಿಡೋದಿಲ್ಲ. ಮಣ್ಣಿನ ರಸಸಾರ ತಟಸ್ಥ ಇರೋದ್ರಿಂದ ಅಲ್ಲಿ ಎಲ್ಲ ಪೋಷಕಾಂಶಗಳು, ಮಣ್ಣಿನಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಬೆಳೆಗೆ ಸುಲಭವಾಗಿ ಲಭ್ಯವಾಗ್ತವೆ. ಆ ಕಾರಣದಿಂದ ತಟಸ್ಥ ರಸಸಾರ ಇರುವಂಥ ಎಲ್ಲ ಮಣ್ಣಿನಲ್ಲಿ ಬೆಳೆಗಳ ಬೆಳವಣಿಗೆ ಬಹಳ ಉತ್ತಮವಾಗಿ ಇರುತ್ತೆ. ಸೊ ಈ ಕಾರಣದಿಂದ ನಾವು ಸಾವಯವ ಗೊಬ್ಬರಗಳನ್ನ ಹೆಚ್ಚಿನದಾಗಿ ಬಳಕೆ ಮಾಡಬೇಕಾಗುತ್ತೆ. ಮತ್ತೆ ಸಮಸ್ಯಾತ್ಮಕ ಮಣ್ಣುಗಳನ್ನ ಸುಧಾರಣೆ ಮಾಡಿ ಮಣ್ಣಿನ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಸಹ ಇವು ಹೆಚ್ಚು ಮಾಡುತ್ತವೆ. ಮತ್ತೆ ಸಾವಯವ ಕೃಷಿಯನ್ನ ನಾವು ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಸಹ ಹೆಚ್ಚಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೇಳ್ತಾ ಇದ್ದೇವೆ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿಗೆ ಎಷ್ಟೆಲ್ಲ ಒತ್ತು ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಮಣ್ಣಿನ ಆರೋಗ್ಯ ತುಂಬಾ ಹಾಳಾಗ್ಬಿಟ್ಟಿದೆ. ಆರೋಗ್ಯ ಸುಧಾರಣೆ ಮಾಡಬೇಕಾದಾಗ ನಾವೆಲ್ಲರೂ ಕಡ್ಡಾಯವಾಗಿ ಈ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದನ್ನ ರೂಢಿ ಮಾಡ್ಕೋಬೇಕು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ ದೂರವಾಣಿ ಸಂಖ್ಯೆ 9110820749. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕೇಳುಗರೆ, ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಜೇನುನೊಣಗಳ ಮಹತ್ವ ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಕ್ಷೇತ್ರ ಸಹಾಯಕರಾದ ಜಿ ಹನುಮಂತನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಮಣ್ಣಿನ ಪರೀಕ್ಷೆಯ ಮಹತ್ವ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾ ಪರಶುರಾಮ್ ಚಂದ್ರವಂಶಿ, ಸಹ ಪ್ರಾಧ್ಯಾಪಕರು, ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು. ಇದೀಗ ಕೇಳಿ ಜನಪದ ಗೀತೆಯನ್ನ. ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೋಬು ಮಧುಗಾದ 12 ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಹಳ್ಳ ಕೊಳ್ಳದ ನೀರು ಬರಂದ ಮಧುಗಾದ ಕೆರೆಗೆ ಅಣ್ಣನಹಳ್ಳಿ ಅಣ್ಣೇಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನಹಳ್ಳಿ ಅಣ್ಣೇಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನಹಳ್ಳಿ ಅಣ್ಣೇಗೌಡ ಮಧುಗನೂರ ಮಲ್ಲೇಗೌಡ ಕೊಡಡಿವಾಗಿ ಸುದ್ದಿಯ ತಿಳಿಸಯ್ಯೋ